ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಹೊಸ ವರ್ಷದ ಮೊದಲ ಮೇಘ ಸಂದೇಶ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಹೊಸ ವರ್ಷ ತಮಗೆಲ್ಲರಿಗೂ ಶುಭವನ್ನ ತರಲಿ, ಸಮೃದ್ಧಿಯನ್ನ ನೀಡಲಿ ಅಂತ ಹೇಳಿ ಹಾರೈಸ್ತಾ, ಎಳ್ಳ ಮಾಸೆಯನ್ನ ತಾವೆಲ್ಲರೂ ಬಹಳ ಸಂತೋಷದಿಂದ ಸಂಭ್ರಮೋಲ್ಲಾಸಗಳಿಂದ ಆಚರಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಸಹಿತ ಎಲ್ಲಾ ಹಬ್ಬಗಳನ್ನ ನಾವು ಇದೇ ಒಂದು ಆಸ್ಥೆಯಿಂದ ಉಲ್ಲಾಸದ ವಾತಾವರಣದೊಳಗ ಆಚರಣೆ ಮಾಡುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀವಿ. ಆತ್ಮೀಯರೆ, ನಮ್ಮಲ್ಲಿ ಇರುವಂತಹ ಸಂಪನ್ಮೂಲಗಳನ್ನ ನಾವು ಸಮರ್ಥವಾಗಿ ಬಳಸೋದ್ರ ಕಡೆ ಇವತ್ತಿನ ದಿವಸ ಎಲ್ಲಕ್ಕಿಂತ ಹೆಚ್ಚಿನ ಆಸಕ್ತಿಯನ್ನ ನಾವು ವಹಿಸಬೇಕಾಗಿದ, ಕಾಳಜಿಯನ್ನ ತಗೋಬೇಕಾಗಿದ. ಸಾಕಷ್ಟು ಸಂಪನ್ಮೂಲಗಳು ನಮ್ಮಲ್ಲಿ ಅದಾವ. ಆ ಸಂಪನ್ಮೂಲಗಳಿಗೆ ನಾವು ಖರ್ಚು ಮಾಡಬೇಕಾಗಿಲ್ಲ, ಆದ್ರ ಶ್ರಮ ವಹಿಸಿ ಅವುಗಳನ್ನ ಉಳಿಸಿ ಉಪಯೋಗ ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನೊಳಗ ನಾವು ಕಾರ್ಯ ಮಾಡೋದಕ್ಕ ಎಲ್ಲಾ ಅವಕಾಶಗಳು ನಮ್ಮಲ್ಲಿ ಇದ್ದಾವ. ಆಧುನಿಕ ಕೃಷಿ ಪದ್ಧತಿಯನ್ನ ನಾವು ಅಳವಡಿಸಿಕೊಂಡ ನಂತರ ಏನಾಗ್ಯದ ಅಂತಂದ್ರ, ನಾವು ಪರಾವಲಂಬಿಯಾಗಿದ್ದೀವಿ, ಬೇರೆಯವರ ಮೇಲೆ ಅವಲಂಬನೆ ಆಗುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ನಮ್ಮ ಕೃಷಿ ಒಳಗ ಏನು ನಾವು ಖರ್ಚು ಮಾಡ್ತಾ ಇದ್ದೀವಿ ಅದರ ವೆಚ್ಚ ಕೂಡ ಸಿಕ್ಕಾಪಟ್ಟೆ ದಿನದಿಂದ ದಿನಕ್ಕೆ ಏರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ವೆಚ್ಚ ಏರೋದಷ್ಟೇ ಅಲ್ಲ, ಅದರ ಜೊತೆಗೆ ನಮ್ಮ ಸಂಪನ್ಮೂಲಗಳು ಮಲಿನ ಆಗ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿರುವಂತಹ ಜಲ, ನೆಲ, ವಾಯು ಇವು ಸಂಪೂರ್ಣವಾಗಿ ದೂಷಿತ ಆದವು ಅಂತಂದ್ರೆ, ನಾವು ಉತ್ತಮವಾದ ಗುಣಮಟ್ಟದ ಸ್ವಚ್ಛ ಶುದ್ಧವಾದಂತಹ ಆಹಾರ ಉತ್ಪಾದನೆ ಮಾಡುವುದು ನಮಗೆ ಬಹಳ ಕಷ್ಟದ ಕೆಲಸ ಆಗ್ತದ. ಒಂದ್ ವೇಳೆ ಆಹಾರ ಶುದ್ಧ ಇಲ್ಲ ಅಂತಂದ್ರೆ ಅದನ್ನ ನಾವು ಕೂಡ ಬಳಸ್ತೀವಿ, ಗ್ರಾಹಕರು ಬಳಸ್ತಾರೆ, ಇಡೀ ಒಂದು ಸಮಾಜದ ಆರೋಗ್ಯ ಹದಗೆಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಶುದ್ಧತೆಯನ್ನ ನಾವು ಆಹಾರದೊಳಗ ಕಾಪಾಡಿಕೊಳ್ಳದೆ ಹೋದ್ರೆ ಪರಿಣಾಮಗಳು ಬಹಳ ಗಂಭೀರವಾಗುವಂತಹ ಸಾಧ್ಯತೆಗಳು ಇದ್ದೇ ಇದಾವೆ. ತಜ್ಞರು ಈಗಾಗಲೇ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ, ವೈದ್ಯರು ಕೂಡ ಹೇಳ್ತಾ ಇದ್ದಾರೆ, ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಏನು ಅಂತಂದ್ರ, ನಮ್ಮ ಎಲ್ಲ ರೋಗಗಳಿಗೆ ಮತ್ತ ಹೊಸ ಹೊಸದಾಗಿ ಉದ್ಭವ ಆಗ್ತಾ ಇರುವಂತಹ ರೋಗಗಳಿಗೆ ನಮ್ಮ ಈಗಿನ ಆಹಾರ ಪದ್ಧತಿನೇ ಕಾರಣ. ಆಹಾರದೊಳಗ ಕಸು ಇಲ್ಲ, ಆಹಾರದೊಳಗ ಪೋಷಕಾಂಶಗಳಿಲ್ಲ, ಆಹಾರದೊಳಗ ಕಲಬೆರಕೆ ಆಗ್ತಾ ಇದೆ, ಆಹಾರದೊಳಗ ಶುದ್ಧತೆ ಇಲ್ಲ ಅನ್ನುವಂತಹ ಕೂಗು ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಅದಕ್ಕೆ ಇಲ್ಲಿ ನಮ್ದು ಜವಾಬ್ದಾರಿ ಅದ. ನಾವು ಶುದ್ಧವಾದಂತಹ ಒಳಸುರಿಗಳನ್ನ ಉಪಯೋಗ ಮಾಡ್ಕೊಳ್ಬೇಕು, ಶುದ್ಧವಾದಂತಹ ಆಹಾರವನ್ನ ಅದರ ಮೂಲಕವಾಗಿ ಉತ್ಪಾದನೆ ಮಾಡೋದಕ್ಕ ಸಾಧ್ಯ ಇದೆ. ಈ ನಿಟ್ಟಿನೊಳಗ ನಾವು ಗಂಭೀರವಾಗಿ ಚಿಂತಿಸಿ ಅನುಷ್ಠಾನ ತರಬೇಕಾದಂತಹ ಕಾರ್ಯ ಅಂತಂದ್ರ, ನಾವು ನಮ್ಮ ಕೃಷಿ ಒಳಗೆ ಏನು ಇಲ್ಲಿ ತನಕ ಬಳಸುವತ್ತ ಬಂದಿವಿ, ಇನ್ನ ಮುಂದ ಬಳಸಬೇಕು ಅನ್ನುವಂತಹ ಯೋಜನೆ ಒಳಗಿದ್ದೀವಿ. ವಿಶೇಷವಾಗಿ ರಾಸಾಯನಿಕ ಗೊಬ್ಬರಗಳಿರಬಹುದು, ಕಳೆನಾಶಕಗಳು ಇರಬಹುದು, ರೋಗನಾಶಕ ಪೀಡನಾಶಕಗಳು ಇರಬಹುದು, ಈ ರಾಸಾಯನಿಕಗಳೇನದಾವಲ್ಲ, ಈ ರಾಸಾಯನಿಕಗಳಿಂದ ನಮ್ಮ ಕೃಷಿಯನ್ನ ಮುಕ್ತ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ನಮ್ಮ ಈ ಆಧುನಿಕ ಕೃಷಿ ಪದ್ಧತಿಯ ಒಳಸುರಿಗಳನ್ನ ಬಿಟ್ಟು ನಿಸರ್ಗದತ್ತವಾದಂತಹ ಒಳಸುರಿಗಳನ್ನ ನಾವು ಬಳಸುವುದರ ಕಡೆ ಇವತ್ತು ನಾವು ಗಂಭೀರವಾಗಿ ಯೋಚನೆ ಮಾಡಿ ಅದನ್ನ ನಮ್ಮ ಕೃಷಿ ಒಳಗ ಅಳವಡಿಸಿಕೊಳ್ಳುವಂತಹ ವಿಚಾರ ಮಾಡಲೇಬೇಕಾಗಿದೆ. ಮತ್ತ ಆ ಒಂದು ತತ್ವಕ್ಕೆ ನಾವು ಕಟಿಬದ್ಧರಾಗಿ ಇರಬೇಕಾಗಿದೆ. ಅಂದಾಗ ಮಾತ್ರ ನಾವು ಒಳ್ಳೆ ಆಹಾರವನ್ನ ಇವತ್ತ ಬೆಳೆಯೋದಕ್ಕ ಸಾಧ್ಯ ಅದ. ನಮ್ಮ ಸಮಾಜಕ್ಕೆ ಒಳ್ಳೆಯ ಶುದ್ಧವಾದಂತಹ ಪೋಷಕ ಭರಿತವಾದಂತಹ ಆಹಾರವನ್ನ ಒದಗಿಸಬಹುದು ಇದರಿಂದ. ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಭೂಮಿ ತಾಯಿ, ಆಮೇಲೆ ನೀರು, ಅದರ ಜೊತೆಗೆ ಪರಿಸರ, ವಾಯು, ಇವುಗಳನ್ನ ಶುದ್ಧವಾಗಿ ಇಡುವುದಕ್ಕ ಸಾಧ್ಯ ಅದ. ಯಾವಾಗ ನೆಲದೊಳಗ ರಾಸಾಯನಿಕಗಳು ಇಳಿತಾವ, ನೀರಿನೊಳಗೆ ಇಳಿತಾವ, ವಾಯುವಿನೊಳಗೆ ಹೋಗ್ತಾವ, ಅವಾಗ ಎಲ್ಲ ಕಲುಷಿತ ಆಗಿ ಈಗೇನು ನಾವು ನೋಡ್ತಾ ಇದ್ದೀವಿ, ಜಾಗತಿಕ ತಾಪಮಾನ ಅನ್ನುವಂಥದ್ದು ಏರಿಕೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ, ಅದರ ದುಷ್ಪರಿಣಾಮಗಳನ್ನ ನೋಡ್ತಾ ಇದ್ದೀವಿ. ಅಂಥ ದುಷ್ಪರಿಣಾಮಗಳನ್ನ ತಡಿಬೇಕು ಅಂತಂದ್ರ ನಮಗ ನೈಸರ್ಗಿಕವಾಗಿ ಸಿಗುವಂತಹ ಗೊಬ್ಬರ, ಸಗಣಿ, ಗೋಮೂತ್ರ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಇಂಥವು ಏನದಾವ ಇವುಗಳನ್ನ ನಾವು ಬಳಸೋದ್ರ ಕಡೆ ಇವತ್ತು ಹೆಚ್ಚಿನ ಲಕ್ಷ್ಯವನ್ನ ವಹಿಸಬೇಕು. ಇವುಗಳನ್ನ ನಾವು ನಮ್ಮ ಕೃಷಿ ಒಳಗೆ ಬಳಸಿದ್ರೆ ನಮ್ಮ ನೆಲದ ಆರೋಗ್ಯ ಕೂಡ ಸುಧಾರಣೆ ಆಗ್ತದ, ಅದರ ಜೊತೆಗೆ ಒಳ್ಳೆಯ ಆಹಾರ ಕೂಡ ಉತ್ಪಾದನೆ ಆಗ್ತದ. ಈ ನಿಟ್ಟಿನೊಳಗ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಆದರಣೀಯ ನರೇಂದ್ರ ಮೋದಿಯವರು ಗುಜರಾತ್ನೊಳಗ ಕಳೆದ ದಿನಗಳಲ್ಲಿ ಸಮ್ಮೇಳನದೊಳಗ ಮಾತಾಡಿ ನೈಸರ್ಗಿಕ ಕೃಷಿಯ ಕಡೆ ನಾವು ಇವತ್ತು ಹೋಗಬೇಕಾಗಿದೆ, ಅದನ್ನ ಅಳವಡಿಸಿಕೊಳ್ಬೇಕಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅವ್ರು ಹೇಳೋದನ್ನ ತಾವು ಕೇಳ್ರಿ. ನಮಸ್ಕಾರ. ಆಜಾದಿ ಕೆ ಬಾದ್ ಕೆ ದಶಕೋ ಮೇ ಜಿಸ್ ತರಹ ದೇಶ ಮೇ ಖೇತಿ ಹುಯಿ ಜಿಸ್ ದಿಶಾ ಮೇ ಬಡಿ ವೋ ಹಮ್ ಸಬ್ನೆ ಬಹುತ್ ಬಾರಿಕಿ ಸೆ ದೇಖಾ ಹೈ. ಅಬ್ ಆಜಾದಿ ಕೆ ಸೋವೆ ವರ್ಷ ತಕ್ ಕಾ ಜೊ ಹಮಾರಾ ಸಫರ್ ಹೈ, ಆನೆ ವಾಲೆ 25 ಸಾಲ್ ಕಾ ಜೊ ಸಫರ್ ಹೈ, ವೋ ನಯಿ ಅವಶ್ಯಕತಾಓಂ ನಯಿ ಚುನೌತಿಯೋಂ ಕೆ ಅನುಸಾರ ಅಪ್ನಿ ಖೇತಿ ಕೋ ಢಾಲ್ನೆ ಕಾ ಹೈ. ಬೀತೆ 6-7 ಸಾಲ್ ಮೇ ಬೀಜ ಸೆ ಲೇಕರ್ ಬಾಜಾರ್ ತಕ್ ಕಿಸಾನ್ ಕಿ ಆಯ್ ಕೋ ಬಢಾನೆ ಕೆ ಲಿಯೆ ಏಕ್ ಕೆ ಬಾದ್ ಏಕ್ ಅನೇಕ ಕದಮ ಉಠಾಯೆ ಗಯೆ ಹೈ. ಮಿಟ್ಟಿ ಕಿ ಜಾಂಚ್ ಸೆ ಲೇಕರ್ ಸೈಕಡೋ ನಯೆ ಬೀಜ ತಯಾರ್ ಕರ್ನೆ ತಕ್ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಸೆ ಲೇಕರ್ ಲಾಗತ್ ಕಾ 1.5 ಗುಣಾ MSP ಕರ್ನೆ ತಕ್ ಸಿಂಚಾಯಿ ಕೆ ಸಶಕ್ತ ನೆಟ್ವರ್ಕ್ ಸೆ ಲೇಕರ್ ಕಿಸಾನ್ ರೇಲ್ ತಕ್ ಅನೇಕ ಕದಮ ಉಠಾಯೆ ಹೈ. ಖೇತಿ ಕೆ ಸಾಥ್ ಸಾಥ್ ಪಶುಪಾಲನ್ ಮಧುಮಕ್ಕಿ ಪಾಲನ್ ಮತ್ಸ್ಯ ಪಾಲನ್ ಔರ್ ಸೌರ ಊರ್ಜಾ ಬಯೋಫ್ಯೂಯಲ್ ಜೈಸೆ ಆಯ್ ಕೆ ಅನೇಕ ವೈಕಲ್ಪಿಕ ಸಾಧನೋ ಸೆ ಕಿಸಾನೋ ಕೋ ನಿರಂತರ ಜೋಡಾ ಜಾ ರಹಾ ಹೈ. ಗಾಂವೋ ಮೇ ಭಂಡಾರಣ ಕೋಲ್ಡ್ ಚೇನ್ ಔರ್ ಫುಡ್ ಪ್ರೊಸೆಸಿಂಗ್ ಕೋ ಬಲ್ ದೇನೆ ಕೆ ಲಿಯೆ ಲಾಖೋ ಕರೋಡ್ ರೂಪಿಯೆ ಕಾ ಪ್ರಾವಧಾನ ಕಿಯಾ ಹೈ. ಯೆ ತಮಾಮ್ ಪ್ರಯಾಸ ಕಿಸಾನ್ ಕೋ ಸಂಸಾಧನ ದೇ ರಹೆ ಹೈ, ಕಿಸಾನ್ ಕೋ ಉಸ್ಕಿ ಪಸಂದ ಕಾ ವಿಕಲ್ಪ ದೇ ರಹೆ. ಲೇಕಿನ್ ಇನ್ ಸಬ್ ಕೆ ಸಾಥ್ ಏಕ್ ಮಹತ್ವಪೂರ್ಣ ಪ್ರಶ್ನ ಹಮಾರೆ ಸಾಮ್ನೆ ಹೈ. ಜಬ್ ಮಿಟ್ಟಿ ಹಿ ಜವಾಬ್ ದೇ ಜಾಯೆಗಿ ತಬ್ ಕ್ಯಾ ಹೋಗಾ, ಜಬ್ ಮೌಸಮ ಹಿ ಸಾಥ್ ನಹಿ ದೇಗಾ, ಜಬ್ ಧರ್ತಿ ಮಾತಾ ಕೆ ಗರ್ಭ ಮೇ ಪಾನಿ ಸೀಮಿತ ರಹ ಜಾಯೆಗಾ ತಬ್ ಕ್ಯಾ ಹೋಗಾ. ಆಜ್ ದುನಿಯಾ ಭರ್ ಮೇ ಖೇತೀ ಕೋ ಇನ್ ಚುನೌತಿಯೋ ಸೆ ದೋಚಾರ್ ಹೋನಾ ಪಡ ರಹಾ ಹೈ. ಯೆ ಸಹಿ ಹೈ ಕಿ ಕೆಮಿಕಲ್ ಔರ್ ಫರ್ಟಿಲೈಜರ್ ನೆ ಹರಿತ ಕ್ರಾಂತಿ ಮೇ ಅಹಮ್ ರೋಲ್ ನಿಭಾಯಾ ಹೈ, ಲೇಕಿನ್ ಯೆ ಭಿ ಉತನಾ ಹಿ ಸಚ್ ಹೈ ಕಿ ಹಮೇ ಇಸ್ಕೆ ವಿಕಲ್ಪೋ ಪರ್ ಭಿ ಸಾಥ್ ಹಿ ಸಾಥ್ ಕಾಮ್ ಕರ್ತೆ ರಹನಾ ಹೋಗಾ ಔರ್ ಅಧಿಕ ಧ್ಯಾನ್ ದೇನಾ ಹೋಗಾ. ಖೇತೀ ಮೇ ಉಪಯೋಗ ಹೋನೆ ವಾಲೆ ಕೀಟನಾಶಕ ಔರ್ ಕೆಮಿಕಲ್ ಫರ್ಟಿಲೈಜರ್ ಹಮೇ ಬಡಿ ಮಾತ್ರಾ ಮೇ ಇಂಪೋರ್ಟ್ ಕರ್ನಾ ಪಡ್ತಾ ಹೈ, ಬಾಹರ್ ಸೆ ದುನಿಯಾ ಕೆ ದೇಶೋ ಸೆ ಅರಬೋ ಖರಬೋ ರೂಪಿಯಾ ಖರ್ಚ ಕರ್ಕೆ ಲಾನಾ ಪಡ್ತಾ ಹೈ. ಇಸ್ ವಜಹ ಸೆ ಖೇತೀ ಕಿ ಲಾಗತ್ ಭಿ ಬಢ್ತಿ ಹೈ, ಕಿಸಾನ್ ಕಾ ಖರ್ಚ ಬಢ್ತಾ ಹೈ ಔರ್ ಗರೀಬ್ ಕಿ ರಸೋಯ್ ಭಿ ಮಹಂಗಿ ಹೋತಿ ಹೈ. ಯೆ ಸಮಸ್ಯಾ ಕಿಸಾನೋ ಔರ್ ಸಭಿ ದೇಶವಾಸಿಯೋ ಕಿ ಸೆಹತ್ ಸೆ ಜುಡಿ ಹುಯಿ ಭಿ ಹೈ, ಇಸ್ಲಿಯೆ ಸತರ್ಕ ರಹನೆ ಕಿ ಅವಶ್ಯಕತಾ ಹೈ, ಜಾಗರೂಕ ರಹನೆ ಕಿ ಅವಶ್ಯಕತಾ ಹೈ. ಸಾಥಿಯೋ ಗುಜರಾತ್ ಮೇ ಕಹಾವತ್ ಹೈ, ಪಾಣಿ ಆವೆ ತೋ ಪಹಲಾ ಪಾಳ ಬಾಂಧೋ. ಇಸ್ಕಾ ತಾತ್ಪರ್ಯ ಯೇ ಕಿ ಇಲಾಜ್ ಸೆ ಪಹಲೆ ಪರಹೇಜ್ ಬೆಹತರ್, ಇಸ್ಸೆ ಪಹಲೆ ಕಿ ಖೇತಿ ಸೆ ಜುಡಿ ಸಮಸ್ಯಾಯೆ ಭಿ ವಿಕರಾಲ್ ಹೋ ಜಾಯೆ, ಉಸ್ಸೆ ಪಹಲೆ ಬಡೆ ಕದಮ ಉಠಾನೆ ಕಾ ಯೇ ಸಹಿ ಸಮಯ ಹೈ. ಹಮೇ ಅಪ್ನಿ ಖೇತಿ ಕೋ ಕೆಮಿಸ್ಟ್ರಿ ಕಿ ಲ್ಯಾಬ್ ಸೆ ನಿಕಾಲ್ ಕರ್ ನೇಚರ್ ಯಾನೆ ಪ್ರಕೃತಿ ಕಿ ಪ್ರಯೋಗಶಾಲಾ ಸೆ ಜೋಡನಾ ಹಿ ಹೋಗಾ. ಜಬ್ ಮೇ ಪ್ರಕೃತಿ ಕಿ ಪ್ರಯೋಗಶಾಲಾ ಕಿ ಬಾತ್ ಕರ್ತಾ ಹೂ ತೋ ಯೇ ಪೂರಿ ತರಹ ಸೆ ವಿಜ್ಞಾನ ಆಧಾರಿತ ಹಿ ಹೈ. ಜೋ ತಾಕತ್ ಖಾದ್ ಮೇ ಹೈ, ಫರ್ಟಿಲೈಜರ್ ಮೇ ಹೈ, ವೋ ಬೀಜ ವೋ ತತ್ವ ಪ್ರಕೃತಿ ಮೇ ಭಿ ಮೌಜೂದ್ ಹೈ. ಹಮೇ ಬಸ್ ಉನ್ ಜೀವಾಣುವೋ ಕಿ ಮಾತ್ರಾ ಧರ್ತಿ ಮೇ ಬಡಾನಿ ಹೈ, ಜೋ ಉಸ್ಕಿ ಉಪಜಾವು ಶಕ್ತಿ ಕೋ ಬಢಾನಾ ಹೈ. ಕೈ ಎಕ್ಸ್ಪರ್ಟ್ಸ್ ಕಹತೆ ಹೈ ಕಿ ಇಸ್ಮೇ ದೇಸಿ ಗಾಯೋ ಕಿ ಭಿ ಅಹಮ್ ಭೂಮಿಕಾ ಹೈ. ಜಾನಕಾರ ಕಹತೆ ಹೈ ಕಿ ಗೋಬರ್ ಹೋ ಗೋಮೂತ್ರ ಹೋ ಇಸ್ಸೆ ಆಪ್ ಐಸಾ ಸಮಾಧಾನ ತಯಾರ್ ಕರ್ ಸಕತೆ ಹೈ ಜೊ ಫಸಲ್ ಕಿ ರಕ್ಷಾ ಭಿ ಕರೇಗಾ ಔರ್ ಉರ್ವರಾ ಶಕ್ತಿ ಕೋ ಭಿ ಬಢಾಯೇಗಾ. ಬೀಜ ಸೆ ಲೇಕರ್ ಮಿಟ್ಟಿ ತಕ್ ಸಬ್ಕಾ ಇಲಾಜ್ ಆಪ್ ಪ್ರಾಕೃತಿಕ ತರೀಕೆ ಸೆ ಕರ್ ಸಕತೆ ಹೈ. ಇಸ್ ಖೇತಿ ಮೇ ನಾ ತೋ ಖಾದ್ ಪರ್ ಖರ್ಚ್ ಕರ್ನಾ ಹೈ ನಾ ಕೀಟನಾಶಕ್ ಪರ್. ಇಸ್ಮೇ सिंचाई की आवश्यकता भी कम होती है और बाढ़ सूखे से निपटने में भी ये सक्षम होती है। चाहे कम सिंचाई वाली जमीन हो या फिर अधिक पानी वाली भूमि, प्राकृतिक खेती से किसान साल में कई फसलें ले सकता है। यही नहीं, जो गेहूं, धान, दाल या जो भी खेत से कचरा निकलता है, जो पराली निकलती है, उसका भी इसमें सदुपयोग किया जाता है। यानी कम लागत ज्यादा मुनाफा, यही तो प्राकृतिक खेती है। साथियों, आज दुनिया जितना आधुनिक हो रही है उतना ही बैक टू बेसिक की ओर बढ़ रही है। इस बैक टू बेसिक का मतलब क्या है? इसका मतलब है अपनी जड़ों से जुड़ना। इस बात को आप सब किसान साथियों से बेहतर कौन समझता है? हम जितना जड़ों को सींचते हैं उतना ही पौधे का विकास होता है। भारत तो एक कृषि प्रधान देश है, खेती किसानी के इर्द गिर्द ही हमारा समाज विकसित हुआ है, परंपराएं पोषित हुई है, पर्व त्योहार बने हैं। यहाँ देश के कोने कोने से किसान साथी जुड़े हैं। जब हमारी सभ्यता किसानी के साथ इतना फली फूली है तो कृषि को लेकर हमारा ज्ञान विज्ञान को कितना समृद्ध रहा होगा, कितना वैज्ञानिक रहा होगा। इसलिए भाइयों बहनों, आज जब दुनिया ऑर्गेनिक की बात करती है, नेचुरल की बात करती है, आज जब बैक टू बेसिक की बात होती है, तो उसकी जड़ें भारत से जुड़ती दिखाई पड़ती हैं। आप लोग जानते ही हैं, हमारे यहाँ ऋग्वेद और अथर्ववेद से लेकर हमारे पुराणों तक कृषि, पाराशर और काश्यपीय कृषि सूक्त जैसे प्राचीन ग्रंथों तक, और दक्षिण में तमिलनाडु के संत तिरुवल्लुवर जी से लेकर उत्तर में कृषक कवि घाघ तक हमारी कृषि पर कितनी बारीकियों से शोध हुआ है। जैसे एक श्लोक है, गोहितः क्षेत्र गामी च कालज्ञो बीज तत्परः, वितंद्रः सर्व साक्षाढ्य कृषको न अवसीदति। अर्थात जो गोधन का, पशुधन का हित जानता हो, मौसम समय के बारे में जानता हो, बीज के बारे में जानकारी रखता हो और आलस न करता हो, ऐसा किसान कभी परेशान नहीं हो सकता, गरीब नहीं हो सकता। ये एक श्लोक नेचुरल फार्मिंग का सूत्र भी है और नेचुरल फार्मिंग की ताकत भी बताता है। इसमें जितनी भी संसाधनों का जिक्र है सारे प्राकृतिक रूप से उपलब्ध हैं। इसी तरह कैसे मिट्टी को उर्वरा बनाएं, कब कौन सी फसल में पानी लगाएं, कैसे पानी बचाएं, इसके कितने ही सूत्र दिए गए हैं। एक और बड़ा प्रचलित श्लोक है, नैरुत्यार्थ ही धान्याना जलम भाद्रे विमोचयते, मूलम मात्र तो संस्थाप्य कार्य जट मोक्षण। यानी फसल को बीमारी से बचाकर पुष्ट करने के लिए भादो के महीने में पानी को निकाल देना चाहिए, केवल जड़ों के लिए ही पानी खेत में रहना चाहिए। इसी तरह कवि घाघ ने भी लिखा है, गेहूं बाहे चना दलाएं, धान गाहें मक्का निराएं उख कसाए। यानी खूब बा करने से गेहूं, खाट खोटने से चना, बार बार पानी मिलने से धान, निराने से मक्का और पानी में छोड़कर बाद में गंगा बोने से उसकी फसल अच्छी होती है। आप कल्पना कर सकते हैं, करीब करीब 2000 वर्ष पूर्व तमिलनाडु में संत तिरुवल्लुवर जी ने भी खेती से जुड़े कितने ही सूत्र दिए थे। उन्होंने कहा था, तोड़ी पुडुड़ी कछचा उनकिन पीड़ी थेरुवम बेंडादू सालप पड़ुम। अर्थात इफ द लैंड इज ड्राइड सो एज टू रिड्यूस 1 ounce ऑफ अर्थ टू क्वार्टर, इट विल ग्रो प्लेंटीफुली इवन विदाउट ए हैंडफुल ऑफ मैन्योर। साथियों, कृषि से जुड़े हमारे इस प्राचीन ज्ञान को हमें न सिर्फ फिर से सीखने की जरूरत है, बल्कि उसे आधुनिक समय के हिसाब में तराशने की भी जरूरत है। इस दिशा में हमें नए सिरे से शोध करने होंगे, प्राचीन ज्ञान को आधुनिक वैज्ञानिक फ्रेम में डालना होगा। इस दिशा में हमारे ICAR जैसी संस्थानों की, कृषि विज्ञान केंद्रों, कृषि विश्वविद्यालयों की भूमिका बहुत बड़ी हो सकती है। हमें जानकारियों को केवल रिसर्च पेपर्स और थियोरीज तक ही सीमित नहीं रखना है, हमें उसे एक प्रैक्टिकल सक्सेस से बदलना होगा। लैब टू लैंड, यही हमारी यात्रा होगी। बहुत बहुत धन्यवाद। ಆತ್ಮೀಯರೆ, ಬರುವ ದಿನಗಳಲ್ಲಿ ವಾತಾವರಣವನ್ನ ನಾವೆಲ್ಲರೂ ಕೂಡಿ ರಿಪೇರಿ ಮಾಡಿ ಅದರ ಆರೋಗ್ಯವನ್ನ ಸುಧಾರಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನ ಹಾಕೊಳ್ಳೋಣ. ಈ ವರ್ಷ ನಮ್ಮ ಒಂದು ಆದ್ಯತೆಯನ್ನ ನಾವು ಇದೇ ವಿಷಯಕ್ಕೆ ಕೊಡೋಣ ಅಂತೇಳಿ ಹೇಳ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಜನವರಿ 5 ಬರುವ ಮಂಗಳವಾರ ಜನವರಿ 11 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಬರುವ ದಿನಗಳಲ್ಲಿ ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಮುಂದಿರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗಿದೆ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೆಲವು ದಿವಸ ಒಣ ವಾತಾವರಣ ಇರಬಹುದು, ಒಂದೆರಡು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದ. ಒಂದೆರಡು ಕಡೆ ಸಾಧಾರಣದಿಂದ ಉತ್ತಮ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗ್ಯದ ಅನ್ನುವಂತಹ ಸೂಚನೆ ಅದ. ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರಬಹುದು. ಕನಿಷ್ಠ ತಾಪಮಾನ 17-18 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು ಅನ್ನುವಂತಹ ವಿಚಾರ ಅದ. ಇದು ಸ್ಥೂಲವಾಗಿ ವಾತಾವರಣದ ಒಂದು ಮುನ್ಸೂಚನೆ ಆಯಿತು. ಇನ್ನ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು, ವಾತಾವರಣದ ನಡವಳಿಕೆಯನ್ನ ನಾವೀಗ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಮೊದಲಿನ 4 ಬುಧವಾರ 5 ಶನಿವಾರ 8 ತನಕ ಮಳೆಯ ಸಾಧ್ಯತೆಗಳು ಕೇವಲ ಶೇಕಡಾ 10-20%. ಬಹುತೇಕ ಒಣ ವಾತಾವರಣ ಈ 4 ಇರಲಿದೆ. 9 ರವಿವಾರದಿಂದ ಮಂಗಳವಾರ 11 ತನಕ ಈ 3 ಅವಧಿಯೊಳಗ ಸ್ವಲ್ಪ ವಾತಾವರಣ ಬದಲಾವಣೆ ಆಗಬಹುದು. ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ರವಿವಾರ 9 ಮಳೆಯ ಸಾಧ್ಯತೆಗಳು ಶೇಕಡಾ 45%. ಸೋಮವಾರ 10 ಅಲ್ಲದೆ ಮಂಗಳವಾರ 11 ಶೇಕಡಾ 75% ಅನ್ನುವಂತಹ ಸೂಚನೆ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬೀದರ್ ಜಿಲ್ಲೆ ಒಳಗ ಮೊದಲಿನ 4 ಬುಧವಾರ 5-8 ತನಕ ಬಹುತೇಕ ಒಣ ವಾತಾವರಣ, ಮಳೆಯ ಸಾಧ್ಯತೆಗಳು ಶೇಕಡಾ 10-20%. ರವಿವಾರದಿಂದ ಮಂಗಳವಾರ ತನಕ 9-11 ತನಕ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ರವಿವಾರ 9 ಮಳೆಯ ಸಾಧ್ಯತೆಗಳು ಶೇಕಡಾ 50%. ಸೋಮವಾರ 10 80%. ಮಂಗಳವಾರ 11 ಶೇಕಡಾ 75% ಅನ್ನುವಂತಹ ಸೂಚನೆ ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ರಾಯಚೂರು ಜಿಲ್ಲೆ ಒಳಗ ಮೊದಲಿನ 5 ಅಂದ್ರ ಬುಧವಾರ 5 ರವಿವಾರ 9 ತನಕ ಮಳೆಯ ಸಾಧ್ಯತೆಗಳು ಶೇಕಡಾ 10-20%. ಬಹುತೇಕ ಒಣ ವಾತಾವರಣ ರಾಯಚೂರು ಜಿಲ್ಲೆ ಒಳಗ ಇರಬಹುದಾಗಿದೆ. ಮುಂದಿನ 2 ಸೋಮವಾರ 10 ಮಂಗಳವಾರ 11 ಮಳೆಯ ಸಾಧ್ಯತೆಗಳು ಶೇಕಡಾ 55% ಅನ್ನುವಂತಹ ಸೂಚನೆ. ಈ 2 ಸೋಮವಾರ ಮಂಗಳವಾರ ರಾಯಚೂರು ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ ವಾರ ಪೂರ್ತಿ ಒಣ ವಾತಾವರಣ ಇರಬಹುದಾಗ್ಯದ. ಸ್ವಚ್ಛ ಬಿಸಿಲಿನ ವಾತಾವರಣ ಇರಬಹುದು. ಮೋಡಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳಬಹುದು. ಆದ್ರ ಮಳೆಯ ಸಾಧ್ಯತೆಗಳು ಬಹಳಷ್ಟು ಕಡಿಮೆ, ಕೇವಲ 10-20% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಕೊಪ್ಪಳ ಜಿಲ್ಲೆ ಒಳಗ ಮೊದಲಿನ 5 ಅಂದ್ರ ಬುಧವಾರ 5 ರವಿವಾರ 9 ತನಕ ಮಳೆಯ ಸಾಧ್ಯತೆಗಳು ಕೊಪ್ಪಳ ಜಿಲ್ಲೆ ಒಳಗ ಶೇಕಡಾ 10-20%. ಮುಂದಿನ 2 ಸೋಮವಾರ 10 ಮತ್ತ ಮಂಗಳವಾರ 11 ಈ 2 ಶೇಕಡಾ 30% ಸೋಮವಾರ ಮತ್ತ ಮಂಗಳವಾರ ಕೊಪ್ಪಳ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗ ಮೊದಲಿನ 5 ದಿವಸಗಳು ಅಂದ್ರೆ ಬುಧವಾರ 5 ರಿಂದ ರವಿವಾರ 9 ರ ತನಕ ಮಳೆ ಸಾಧ್ಯತೆಗಳು 10-20% ಬಹುತೇಕ ಒಣ ವಾತಾವರಣ ಈ ಸಮಯದೊಳಗ ಇರಬಹುದು. ಸೋಮವಾರ 10 ಮತ್ತು ಮಂಗಳವಾರ 11 ಈ 2 ದಿವಸ ಯಾದಗಿರಿ ಜಿಲ್ಲೆ ಒಳಗ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಸೋಮವಾರ 10 ತಾರೀಕು ಮಳೆ ಸಾಧ್ಯತೆಗಳು 60%, ಮಂಗಳವಾರ 11 ತಾರೀಕು 70% ಅನ್ನುವಂತಹ ಸೂಚನೆ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬಹುತೇಕ ಒಣ ವಾತಾವರಣ ಮೊದಲಿನ 4 ದಿವಸಗಳು ಇರಬಹುದಾಗಿದೆ. ಆಮೇಲೆ 3 ದಿವಸಗಳು ರವಿವಾರ 9 ತಾರೀಕಿನಿಂದ ಮಂಗಳವಾರ 11 ತಾರೀಕಿನ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ರವಿವಾರ 9 ತಾರೀಕು ಮಳೆ ಸಾಧ್ಯತೆಗಳು 30%, ಸೋಮವಾರ 10 ತಾರೀಕು ಅಲ್ಲದೆ ಮಂಗಳವಾರ 11 ತಾರೀಕು 55% ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಇನ್ನು ಬಾಗಲಕೋಟೆ ಜಿಲ್ಲೆ ಒಳಗ ವಾರ ಪೂರ್ತಿ ಒಣ ವಾತಾವರಣ ಇರಬಹುದಾಗಿದೆ. ಬಿಸಿಲಿನ ವಾತಾವರಣ, ಮೋಡ ಕಾಣಿಸಿಕೊಳ್ಳಬಹುದು, ಆದರೆ ಮಳೆಯ ಸಾಧ್ಯತೆಗಳು ಬಹಳಷ್ಟು ಕಡಿಮೆ, ಕೇವಲ 10-20%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಮೊದಲಿನ 5 ದಿವಸಗಳು ಬುಧವಾರ 5-9 ತಾರೀಕಿನ ತನಕ ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು 10-20%. ಸೊಲ್ಲಾಪುರ ಜಿಲ್ಲೆ ಒಳಗ ಮೊದಲಿನ 5 ದಿವಸಗಳು ಅಂದ್ರೆ ಬುಧವಾರ 5 ತಾರೀಕಿನಿಂದ ರವಿವಾರ 9 ತನಕ ಮಳೆಯ ಸಾಧ್ಯತೆಗಳು ಬಹಳಷ್ಟು ಕಡಿಮೆ, ಬಹುತೇಕ ಒಣ ವಾತಾವರಣ ಈ 5 ದಿವಸಗಳಲ್ಲಿ ಇರಬಹುದಾಗಿದೆ. 10-20% ಮಳೆಯ ಸಾಧ್ಯತೆಗಳು ಅದಾವ. ಆಮೇಲೆ ಸೋಮವಾರ 10 ತಾರೀಕು ಮಳೆಯ ಸಾಧ್ಯತೆಗಳು 50%, ಮಂಗಳವಾರ 11 ತಾರೀಕು 35% ಅನ್ನುವಂತಹ ಸೂಚನೆ ಅದ. ಈ 2 ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಇನ್ನು ಜೈರಾಬಾದ್ ತಾಲೂಕಿನೊಳಗ ಮೊದಲಿನ 4 ದಿವಸಗಳು ಬುಧವಾರ 5 ತಾರೀಕಿನಿಂದ ಶನಿವಾರ 8 ತಾರೀಕಿನ ತನಕ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಕೇವಲ 10-20%. ರವಿವಾರ 9-11 ಮಂಗಳವಾರ 11 ತಾರೀಕಿನ ತನಕ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ರವಿವಾರ 9 ತಾರೀಕು 45%, ಸೋಮವಾರ 10 ಮತ್ತು ಮಂಗಳವಾರ 11 ಈ 2 ದಿವಸ 80% ಅನ್ನುವಂತಹ ಸೂಚನೆ ಜೈರಾಬಾದ್ ತಾಲೂಕಿಗೆ ಸಂಬಂಧಪಟ್ಟಂಗ ಅದ. ಜೈರಾಬಾದ್ ತಾಲೂಕಿನೊಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು, ಒಂದೆರಡು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗಿದೆ. ಇದು ಸವಿಸ್ತಾರವಾಗಿ ವಾರದೊಳಗ ಇರುವಂತಹ ಮಳೆಯ ಸಾಧ್ಯತೆಗಳು ಅನ್ನೋದನ್ನ ಗಮನಿಸಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ ಬರುವ ವಾರ ಮಿಶ್ರ ವಾತಾವರಣ ಇರಬಹುದಾಗಿದೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ. ಬಹುತೇಕ ರವಿವಾರದ ನಂತರ ಕೆಲವು ಕಡೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚು ಕೆಲವೊಂದು ಕಡೆ ಕಾಣಿಸಿಕೊಳ್ಬಹುದು. ವಾತಾವರಣದ ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 17-18 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಮತ್ತೊಂದು ಹೊಸ ಮೇಘ ಸಂದೇಶ ಸಂಚಿಕೆಯ ಜೊತೆಗೆ ತಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಕೇಳಿ ಸಿದ್ರಾಮ್ ವಾಗ್ಮೋರೆ ಮತ್ತು ಸಂಗಡಿಗರಿಂದ ಗೊಂದಳಿಗರ ಪದಗಳು. ಶರಣು ಬಂದಮ್ಮ ಜನನಿ ತ್ರಿಭವಾನಿ, ಶರಣು ಬಂದಮ್ಮ ಜನನಿ ತ್ರಿಭವಾನಿ, ಶರಣು ಬಂದಮ್ಮ ಜನನಿ ತ್ರಿಭವಾನಿ, ಶರಣು ಬಂದಮ್ಮ ಜನನಿ. ನಿತ್ಯ ನಾಮ ಸ್ಮರಣೆಯಲಿಂದ ನಿತ್ಯ ದಿವಸ ನಿತ್ಯ ನಂದೇ, ನಿತ್ಯ ನಾಮ ಸ್ಮರಣೆಯಲಿಂದ ನಿತ್ಯ ದಿವಸ ನಿತ್ಯ ನಂದೇ, ಭೂತನಾಗಿ ಬೋಧನಿಂದ ಭೀತಿ ನಿಲ್ಲದಾಗೆ ಬಂದ ಶರಣೋ ಬಂದಮ್ಮ ಜೇನನಿ ಶ್ರೀ ಭವಾನಿ ಶರಣೋ ಬಂದಮ್ಮ ಜೇನನಿ ಶ್ರೀ ಭವಾನಿ ಶರಣೋ ಬಂದಮ್ಮ ಜನನಿ ಶ್ರೀ ಭವಾನಿ ಶರಣೋ ಬಂದಮ್ಮ ಜನನಿ ಸಂಸಾರ ಸಾಯಸನಿಂದ ಸರ್ವ ಜನ ಕೇಳಿತದುಂದ ಸಂಸಾರ ಸಾಯಸನಿಂದ ಸರ್ವ ಸಾಯಸನಿಂದ ಸರ್ವ ಜನ ಕೇಳಿತದುಂದ ಸಂಸಾರ ಸಾಯಸನಿಂದ ಸರ್ವ ಜನ ಕೇಳಿತದುಂದ ಕತ್ತಲ ಕಾಳಗವಿದ ಹತ್ತಿದಂಗೆ ನಿದ್ರಿಯದುಂದ ಶರಣೋ ಬಂದಮ್ಮ ಜನನಿ ಭವಾನಿ ಶರಣೋ ಬಂದಮ್ಮ ಜನನಿ ಶ್ರೀ ಭವಾನಿ ಶರಣೋ ಬಂದಮ್ಮ ಜನನಿ ವೀ ಜನ್ಮ ಪಂಚಲ್ಲಿಂದ ಆ ಈ ಜನ್ಮ ಪಂಚಲ್ಲಿಂದ ಪಂಚಲ್ಲಿಂದ ಈ ಜನ್ಮ ಬಳಿತಲಿ ಉಳಿದ ಈ ಜನ್ಮ ಪಂಚಲ್ಲಿಂದ ಈ ಜನ್ಮ ಉಳಿತಲಿ ಬಂದ ಈ ಜನ್ಮ ಹೋಗದ ಮುಂದ ತಾರೆ ದಾವದ ನಂದ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ ಶರಣೋ ಬಂದಮ್ಮ ಜನನಿ ಹುಮ್ನಾಬಾದಿ ಊರ ಮುಂದ ಆ ಹುಮ್ನಾಬಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದೆ ಹುಮ್ನಾಬಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ ಹುಮ್ನಾಬಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದೆ ಹುಮ್ನಾಬಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ ಮಣಿ ಪ್ರಬೋಧ ಯಾಲಿಂದ ಮಣಿ ಪ್ರಬೋಧ ಯಾಲಿಂದ ವೀರಭದ್ರ ಪಾದಕ ಬಂದ ಶರಣು ಬಂದಮ್ಮ ಜನನಿ ಭವಾನಿ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ ಶರಣು ಬಂದಮ್ಮ ಜನನಿ ಗಡಿ ಗಡಿ ನವ ತುಜ ಹರಿ ಇದೇ ಕಲಾವಿದರೊಂದಕ್ಕೆ ಕೇಳಿ ಇನ್ನೊಂದು ಗೊಂದಳಿಗರ ಪದ ಹೋಗರಿ ನಡೀರವ್ವ ತುಳಜಾಪುರಕ ತಾಯಿ ಜಗದಂಬನ ಸೇವಾ ಮಾಡದಕ ಹೋಗರಿ ನಡೀರವ್ವ ತುಳಜಾಪುರಕ ತಾಯಿ ಜಗದಂಬನ ಸೇವಾ ಮಾಡೋದಕ ನಾವು ನೀವು ಅನುಮದ ಯಾಕ ದೇವಿಗೆ ಹೋಗದಕ ನಾವು ನೀವು ಅನುಮದ ಯಾಕ ದೇವಿಗೆ ಹೋಗುವಾಗ ನಾವು ನೀವು ಅನುವಾದ ಯಾಕ ದೇವಿಗೆ ಹೋಗುವದಕ ಬಸಕಟ್ಟೆ ಹೋಗಾಮಿ ಬಸಕಟ್ಟೆ ಹೋಗಾಮಿ ಐದ ದಿನ ತಾಯಿ ಜಗದಮ್ಮನ ಸೇವಾ ಮಾಡದಕ ಹೋಗಾರಿ ನಡೆಯುವ ಪುರಪುರಕ ತಾಯಿ ಜಗದಂಬನ ಸೇವಾ ಮಾಡೋದಕ ಕಾಶಿ ಕಲ್ಲೋಳ ತೀರ್ಥ ಪವಿತ್ರ ಜಳಕ ಕಾಶಿ ಕಲ್ಲೋಳ ತೀರ್ಥ ಪವಿತ್ರ ಜಳಕ ಮುರಯಾಳಿ ನಿಮ್ಮ ಹೋಗಾರಿ ನಡೆಯುವ ಪುರಪುರಕ ತಾಯಿ ಜಗದಂಬನ ಸೇವಾ ಮಾಡೋದಕ ಕಾಶಿ ಕಲ್ಲೋಳ ತೀರ್ಥ ಪವಿತ್ರ ಜಳಕ ಮುರಯಾಳಿ ನಿಮ್ಮ ಪೂಜೆ ಮುರಯಾಳಿ ನಿಮ್ಮ ಪೂಜೆ ಸೂರ್ಯ ಭಂಡಾರಕ ತಾಯಿ ಜಗದಮ್ಮನ ಸೇವಾ ಮಾಡದಕ ಹೋಗಲಿ ನಡೆಯುವ ತುಳಜಾಪುರಕ ತಾಯಿ ಜಗದಮ್ಮನ ಸೇವ ಮಾಡೋದಕ್ಕ ಅವು ಬಾಳಿ ತೆಂಗಿನ ಮರವು ದೇವಿ ಗೊಂದಲಕ್ಕ ಕಬ್ಬು ಬಾಳಿ ತೆಂಗಿನ ಮರವು ದೇವಿ ಗೊಂದಲಕ್ಕ ಕಬ್ಬು ಬಾಳಿ ತೆಂಗಿನ ಮರವು ದೇವಿ ಗೊಂದಲಕ್ಕ ಮಾತಾಜಿ ಭಕ್ತರ ಮನೆಗ ತಾಯಿ ನಡೆಯುವ ತುಳಸಾಪುರಕ ತಾಯಿ ಜಗದಾಂಬನ ಸೇವಾ ಮಾಡೋದು ತಾಯಿ ಜಗದಾಂಬನ ಸೇವಾ ಮಾಡೋದು ಹೋಗಿ ನಡೆಯುವ ತುಳಸಾಪುರಕ ತಾಯಿ ಜಗದಾಂಬನ ಸೇವಾ ಮಾಡೋದು ಓದುತ್ತೆ ಬಾಳೆ ಅಣ್ಣ ಉಡಿಯ ತುಂಬಾದಕ ಕೂತುಕಿ ಬಾಳಿ ಹಣ್ಣು ಉಡಿಯ ತುಂಬಾದಕ ಗಂಟ ತುಕ ಗಂಟ ಮಲ್ಲಗೆ ದೇವಿ ಗೋಂದಾಳಕ ತಾಯಿ ಜಗದಾಂಬನ ಸೇವಾ ಮಾಡಾದಕ ತಾಯಿ ಜಗದಾಂಬನ ಸೇವಾ ಮಾಡೋದಕ ಹೋಗಾಳಿ ನಡೆಯುವ ತುಳಸಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ ದೇಶದೋಳು ತುಳಸಾಪುರ ಅಮ್ಮನ ಬೆಳಕ ದೇಶದೋಳ ತುಳಸಾಪುರ ಅಮ್ಮನ ಬೆಳಕ ದೇಶದೋಳ ತುಳಸಾಪುರ ಅಮ್ಮನ ಬೆಳಕ ದೇಶದೋಳ ತುಳಸಾಪುರ ಅಮ್ಮನ ಬೆಳಕ ಕಡಲಿದೆ ಮಾತಾಯಿ ಭಕ್ತರ ಮನೆಗ ತಾಯಿ ಮನ ಸೇವಾ ಮಾಡಕ ನಾವು ನೀವು ಅನ್ವದ ಯಾಕ ದೇವಿ ಹೋಗದಕ ನಾವು ನೀವು ಅನ್ವದ ಯಾಕ ದೇವಿ ಹೋಗದಕ ನಾವು ನೀವು ಅನ್ವದ ಯಾಕ ದೇವಿ ಹೋಗದಕ ನಾವು ನೀವು ಅನ್ವದ ಯಾಕ ದೇವಿ ಹೋಗದಕ ಗಣಾನಿಂದೆ ಮಾತಾಯಿ ಭಕ್ತರ ಮನೆಗ ತಾಯಿ ಜಗದಾಂಬನ ಸೇವಾ ಮಾಡ ಇದುವರೆಗೆ ಸಿದ್ದರಾಮ್ ವಾಗ್ಮೋರೆ ಮತ್ತು ಸಂಗಡಿಗರಿಂದ ಗೊಂದಳಿಗರ ಪದಗಳನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಗ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ಎಮ್ಮೆ ಕರುಗಳಲ್ಲಿ ದುಂಡು ಹುಳುವಿನ ಸಮಸ್ಯೆ ಹಾಗೂ ನಿರ್ವಹಣೆ, ಈ ಕುರಿತು ಬೀದರಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪರೋಪಜೀವಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆದ್ಯಪ್ಪ ಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ ಪೆರ್ಲ. ನಂತರ ಶಕುಂತಲಾ ದೇವಲ್ ನಾಯಕ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ ಎಲ್ಲರಿಗೂ ಶರಣು ಶರಣಾರ್ಥಿ. ಕೃಷಿರಂಗ ಪ್ರಸಾರವಾಯಿತು. ಕಾಳಿಂಗ